ಈ ವಿಸ್ತರಣಾ ಕಾರ್ಯವನ್ನ ಹೇಗೆ ಮಾಡಿದ್ರೆ? ಯಾಕೆ ಅಂತಂದ್ರೆ ನಾನು ಸಂರಕ್ಷಣೆ ಮಾಡಿದೆ, ಗುರುತು ಮಾಡಿದೆ ಅಂತ ಹೇಳಿ ಇಟ್ಕೊಳಕಾಗಲ್ಲ. ಅದು ವಿಸ್ತರಣೆ ಆದ್ರೆ ಮಾತ್ರ ಅದು ಮುಂದಿನ ದಿವಸಗಳಿಗೆ ಉಳಿತಾ ಹೋಗುತ್ತೆ, ಮತ್ತೆ ಬೆಳೀತಾ ಹೋಗುತ್ತೆ. ಆ ಕೆಲಸವನ್ನ ಹೇಗೆ ಮಾಡಿದ್ರಿ? ರೈತರನ್ನ ಹೇಗೆ ಮನವೊಲಿಸಿದ್ರಿ? ಯಾಕೆ ಅಂತಂದ್ರೆ ಭತ್ತ ಬೆಳೆಯುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ಕುಸಿತಾ ಇದೆ, ಅದ್ರ ಸಹವಾಸ ಬೇಡ ಅಂತ ಹೇಳ್ತಾರೆ ರೈತರು. ಈ ಸಂದರ್ಭದಲ್ಲಿ ಹೇಗೆ ಅವರನ್ನ ಪ್ರೋತ್ಸಾಹಿಸಿದ್ರಿ? ಸರ್, ಈಗ ಭತ್ತ ಯಾಕೆ ಬೆಳೀಲಿಕ್ಕೆ ರೈತರು ಹಿಂದೆ ಉಳಿತಾ ಇದ್ದಾರೆ ಅಂತಂದ್ರೆ, ನಾವೊಂದ್ಸರಿ ನಾವು ರೈತರ ಸಂಘದಲ್ಲೇ ಕುಂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ವಿ, ಒಂದ್ ಎಕರೆ ಭತ್ತ ಬೆಳಿಲಿಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ. ಸುಮಾರು ಒಂದು 4-5 ವರ್ಷ ಹಿಂದೆ ಲೆಕ್ಕ ಹಾಕಿದಾಗ 20-22,000 ರೂಪಾಯಿ ಒಂದ್ ಎಕರೆ. ಈಗ ಸ್ವಲ್ಪ ಇನ್ನು ಜಾಸ್ತಿ ಆಗಿದೆ, 20-22,000 ರೂಪಾಯಿ ಅವರ ರೈತರ ಸ್ವಂತ ಶ್ರಮವನ್ನು ಬಿಟ್ಟು ಬಿತ್ತನೆ ಬೀಜ ಗೊಬ್ಬರ ಇದೆಲ್ಲ ಲೆಕ್ಕ ಹಾಕಿದ್ರೆ ಅಷ್ಟು ಬರ್ತಾ ಇತ್ತು. ನಾವು ಎಷ್ಟು ಬೆಳಿತೀವಿ ಒಂದ್ ಎಕರೆಗೆ ಅಂತಂದ್ರೆ, ಅದು 15-18 ಕ್ವಿಂಟಲ್ ಬೆಳಿತೀವಿ. ಅದು 1,100-1,200 ರೂಪಾಯಿ ರೇಟ್ ನಾವು ಮಾರಾಟ ಮಾಡಿದ್ರೆ ಅಷ್ಟೇ ದುಡ್ಡು ಬರುತ್ತೆ. ನಮ್ಮ ಶ್ರಮಕ್ಕೆ ಬೆಲೆನೇ ಇಲ್ಲ ಇಲ್ಲಿ, ಹಾಗಾಗಿ ಯಾಕೆ ಬೆಳಿಬೇಕು ಅಂತ. ನಮ್ಮ ಶ್ರಮ, ನಮ್ಮ ಭೂಮಿ, ನಮ್ಮ ನೀರು, ಅದು ಯಾವುದಕ್ಕೂ ಕೂಡ ಬೆಲೆ ಸಿಗ್ತಾ ಇಲ್ಲ ಅಂದ್ರೆ ಯಾಕೆ ಬೆಳಿಬೇಕು ಅಂತ. ಅದಕ್ಕೆ ಏನ್ ಮಾಡಿದ್ರು, ಗದ್ದೆಗಳನ್ನ ಅನೇಕ ಜನ ಕಾಫಿ ಮತ್ತೆ ಅಡಿಕೆ ಕನ್ವರ್ಟ್ ಮಾಡಿದ್ರು. ಇನ್ನು ಕೆಲವು ರೈತರು 10-5 ಎಕರೆ ಭತ್ತದ ಗದ್ದೆ ಇರೋಂತವ್ರು, ನಮ್ಮ ಮನೆ ಬಳಕೆ 1 ಎಕರೆ ಬೇಕು, ಅಷ್ಟು ಮಾತ್ರ ಭತ್ತ ಬೆಳಿತೀವಿ, ಇನ್ 4 ಎಕರೆ ಭತ್ತ ನಾವು ಬೆಳೆಯಲ್ಲ, ಅದು ಖಾಲಿ ಬಿದ್ದಿರಲಿ, ಆ ತರ ಕೈ ಬಿಟ್ರು ಸರ್. ಹಂಗಾಗಿ ನಾವು ಒಂದು ಭಾಗಿ ಅಂತಕ್ಕಂಥ ಒಂದು ಗ್ರಾಮ ಪಂಚಾಯತಿನಲ್ಲಿ ಒಂದು 5-6 ಹಳ್ಳಿ ಬರುತ್ತೆ, ಅಲ್ಲೊಂದು ಸಣ್ಣ ಸಮೀಕ್ಷೆ ಮಾಡಿದ್ವಿ ಸರ್. ಅಂದ ಹಳ್ಳಿಗಳಲ್ಲಿ 1 ಎಕರೆ ಭತ್ತ ಬೆಳೆದ ಪ್ರದೇಶ ಖಾಲಿ ಇದೆ ಅಂತ. ನಾವು 2012-13 ಸರ್ ಸಮೀಕ್ಷೆ ಮಾಡಿದಾಗ ಅವಾಗಲೇ ಸರ್ 290 ಎಕರೆ ಪಂಚಾಯತ್ನಲ್ಲಿ ಖಾಲಿ ಇತ್ತು ಸರ್. ಆ ಲೆಕ್ಕ ಹಾಕೊಂಡು ನಾವು ಸಕಲೇಶ್ಪುರ ತಾಲೂಕಲ್ಲಿ ಬಹುಶಃ ಒಂದು 3,000-4,000 ಎಕರೆ ಭತ್ತ ಬೆಳೀತಕ್ಕಂತ ಒಳ್ಳೆ ಪ್ರದೇಶ ಖಾಲಿ ಉಳಿತಾ ಇತ್ತು. ಇವತ್ತು ಮಲೆನಾಡು ಭಾಗಕ್ಕೆ ಹೋದ್ರೆ ಭತ್ತ ಬೆಳೆಯೋದಕ್ಕೆ ಇಷ್ಟಪಡೋದಿಲ್ಲ, ಹಂಗೆ ಖಾಲಿ ಬಿಟ್ಬಿಟ್ಟಿರ್ತಾರೆ. ಹೌದು ಸರ್, ಹೌದು. ಯಾಕಂದ್ರೆ ಅವ್ರು ಕಮರ್ಷಿಯಲ್ ಕ್ರಾಪ್ ಕಾಫಿ ಇದೆ, ಕಾಳುಮೆಣಸು ಇದೆ, ಅಡಿಕೆ ಎಲ್ಲ ಇರೋದ್ರಿಂದ ಭತ್ತದ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಆದ್ರೆ ನಾವೆಲ್ಲ ಕಾರ್ಯಕ್ರಮಗಳಲ್ಲಿ ರೈತರೊಟ್ಟಿ ಮಾತಾಡಬೇಕಿದ್ರೆ, ಕಾಫಿ ಬೆಳಿತೀವಿ ತಿನ್ನಲ್ಲ, ಕಾಳುಮೆಣಸು ಬೆಳಿತೀವಿ ತಿನ್ನಲ್ಲ, ಶುಂಠಿ ಬೆಳಿತೀವಿ, ಅಡಿಕೆ ಬೆಳಿತೀವಿ, ಅದು ನಮ್ಮ ಮುಖ್ಯ ಆಹಾರ ಯಾವುದು? ಅನ್ನ. ಹಾಗಾಗಿ ನಾವು ಅನ್ನ ಬೆಳೆಯೋದನ್ನ ಯಾವ ಕಾರಣಕ್ಕೂ ನಿಲ್ಲಿಸಬಾರದು. ರೈತರು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಅಂಗಡಿಲಿ ಕೊಂಡ್ಕೊಂಬ ತಿನ್ನೋ ಪರಿಸ್ಥಿತಿ ಬರಬಾರದು. ಅದು ಲಾಭ ನಷ್ಟ ಅಂತ ಅದನ್ನ ಆರ್ಥಿಕವಾಗಿ ಕಮರ್ಷಿಯಲ್ ಆಗಿ ನೋಡಬೇಡಿ ಭತ್ತವನ್ನ. ಭತ್ತ ನಮ್ಮ ಆಹಾರ, ಅದಕ್ಕೆ ಎಷ್ಟು ಬೆಲೆ ಖರ್ಚಾಗುತ್ತೆ ಲಾಸು ಲಾಭ ನೋಡಬೇಡಿ, ಬೆಳಿಲೇಬೇಕು. ದೇಶಕ್ಕೆ ಅನ್ನ ಕೊಡೋ ರೈತ ಅನ್ನನೇ ಬೆಳೆದಿಲ್ಲ ಅಂತಂದ್ರೆ, ಹಂಗಾಗಿ ನೀವು ಎಷ್ಟು ಸಾಧ್ಯವೋ ಅಷ್ಟು ಮ್ಯಾಕ್ಸಿಮಮ್ ಬೆಳೀರಿ ಅಂತ ಅದನ್ನ ಒಂದ್ ಸ್ವಲ್ಪ ಎಲ್ಲ ಕಡೆ ಉತ್ತೇಜನ ಮಾಡ್ತಾ ಇದೀವಿ. ಆಮೇಲೆ ಕೆಲವು ಸಣ್ಣ ಸಣ್ಣ ಯಂತ್ರಗಳು ಬಂತು, ನಾಟಿ ಮಾಡ್ಲಿಕ್ಕೆ, ಕಟಾವು ಮಾಡ್ಲಿಕ್ಕೆ ಯಂತ್ರಗಳು ಬಂದ್ಮೇಲೆ ಸ್ವಲ್ಪ ಅದೊಂದು ಸ್ವಲ್ಪ ಕಡಿಮೆ ಆಯ್ತು, ಭತ್ತ ಬೆಳೀತಕ್ಕಂಥ ಪ್ರದೇಶ ಜಾಸ್ತಿ ಆಯ್ತು, ರೈತರ ಆಸಕ್ತಿನೂ ಸ್ವಲ್ಪ ಜಾಸ್ತಿ ಆಗಿದೆ, ಮಾಡ್ತಾ ಇದ್ದಾರೆ ಸರ್. ನಾವು ಇದನ್ನ ವಿಸ್ತರಣೆ ಮಾಡಬೇಕಿದ್ರೆ ನಮ್ಗೆ ಎದುರಾಗಿರ್ತಕ್ಕಂಥ ಸವಾಲುಗಳು ಏನಂತಂದ್ರೆ, ರೈತರು ಕೇಳೋರು ಈ ತಳಿ ನೆಟ್ಟಿ ಬೀಳಕ್ಕೆ ಅಥವಾ ಗಮಸಾಲೆ ಅಥವಾ ಒಂದಿನ್ನೊಂದು ಯಾವ್ದು ಬ್ಲಾಕ್ ರೈಸು ಇದು ನಾನು ಬೆಳ್ಕೊಡ್ತೀನಿ ಸರ್, ನೀವು ಕೊಂಡ್ಕೊಂತೀರಾ ಅಂತ. ಅಥವಾ ನೀವು ಮಾರುಕಟ್ಟೆ ಮಾಡಿಸ್ಕೊಡ್ತೀವಿ, ಕೊಂಡ್ಕೊಳ್ಳೋದು ಇನ್ ದ ಸೆನ್ಸ್ ಮಾರ್ಕೆಟ್ ಮಾಡಿಸ್ಕೊಡ್ತೀರಾ ಇದಕ್ಕೆ, ನಮಗೆ ಗೊತ್ತಿಲ್ಲ ಎಲ್ಲಿ ಮಾರಾಟ ಮಾಡಬೇಕು ಅಂತ. ನಾನು ಇದನ್ನ ಸಾವಯವದಲ್ಲಿ ಬೆಳಿತೀನಿ, ಇಳುವರಿ ಕಡಿಮೆ ಬರುತ್ತೆ, ಯಾಕೆ ಸಾವಯವದಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ, ಕಡಿಮೆ ಆದಾಗ ಅದಕ್ಕೆ ನಮ್ಗೆ ಬೆಂಬಲ ಬೆಲೆ ಸಿಗುತ್ತಾ? ಈ ಪ್ರಶ್ನೆಗಳು ರೈತರು ಕೇಳ್ತಾರೆ, ತುಂಬಾ ನಮಗೆ ಕೂಡ ಚಾಲೆಂಜಿಂಗ್ ಸರ್. ಆ ಟೈಮ್ನಲ್ಲಿ ಆ ಟೈಮ್ನಲ್ಲಿ ನಾವು ಬೆಂಗಳೂರಿನಲ್ಲಿ ಕೆಲವು ಸಾವಯವ ಮೇಳಗಳು ಇದೆಲ್ಲ ಆದಾಗ ಅಲ್ಲಿ ಸಾವಯವದ ಮಾರುಕಟ್ಟೆ ಮಾಡತಕ್ಕಂಥ ಕೆಲವು ಪ್ರತಿನಿಧಿಗಳ ಜೊತೆ ಭೇಟಿಯಾಗಿ ಅವ್ರ ಜೊತೆ ಮಾತಾಡಿ ನಾವು 1 ಎಕರೆ ರಾಜಮುಡಿ ಬೆಳ್ಕೊಡ್ತೀವಿ, 1 ಎಕರೆ ಗಮಸಾಲೆ ಬೆಳ್ಕೊಡ್ತೀವಿ, 1 ಎಕರೆ ಬ್ಲಾಕ್ ರೈಸ್ ಬೆಳ್ಕೊಡ್ತೀವಿ, ನವರ ಬೆಳ್ಕೊಡ್ತೀವಿ, ನೀವು ಕೊಂಡ್ಕೊಂತೀರಾ ಅಂತ ಅವ್ರು ಟೈಅಪ್ ಮಾಡ್ಕೊಂಡು ಅವ್ರಿಗೆ ಇಂಥ ಬೆಲೆ ಅಂತ ಮೊದಲೇ ಅಡ್ವಾನ್ಸ್ ಬೆಲೆ ಫಿಕ್ಸ್ ಮಾಡಿಸಿ ರೈತರೊಟ್ಟಿಗೆ ಅವ್ರು ಕರೆಸಿ ಇಲ್ಲಿಗೆ ರೈತರೊಟ್ಟಿಗೆ ಒಂದು ಸಂಪರ್ಕ ಮಾಡಿಸಿ ರೈತರ ನಂಬಿಕೆ ಬರಬೇಕಲ್ಲ ಸರ್, ರೈತರ ಜೊತೆ ಮಾತಾಡಿಸಿ ಆಮೇಲೆ ಅದನ್ನ ಮೀಟಿಂಗ್ ರೆಸೊಲ್ಯೂಷನ್ ಮಾಡಿ ಆಮೇಲೆ ಬೆಳೆಸ್ತಾ ಇದ್ವಿ. ಆಮೇಲೆ ಅವ್ರಿಗೆ ಅದನ್ನ ಕಟಾವ್ ಆಗೋದಕ್ಕಿಂತ ಮುಂಚೆ ಬಂದು ಒಂದ್ಸರಿ ಅವ್ರು ವೀಕ್ಷಣೆ ಮಾಡ್ಕೊಂಡು ಫೀಲ್ಡ್ ವಿಸಿಟ್ ಮಾಡ್ತಾ ಇದ್ರು. ಅದಾದ್ಮೇಲೆ ಅಲ್ಲಿಂದ ರೈತರಿಂದ ಭತ್ತಗಳನ್ನ ಒಂದು ಒಳ್ಳೆ ಬೆಂಬಲ ಬೆಲೆ ಕೊಟ್ಟು ಕೊಂಡ್ಕೊಂಡೋಗೋ ಪ್ರಯತ್ನ, ನೇರ ರೈತರಿಗೇನೆ ಮಾರ್ಕೆಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಆಮೇಲೆ ನಾವು ಇಲ್ಲೊಂದು ಅವನಿ ಅಂತ ಒಂದು ಆರ್ಗ್ಯಾನಿಕ್ ಇದನ್ನ ಶುರು ಮಾಡಿದ್ವಿ, ಅದ್ರ ಮುಖಾಂತರ ಒಳ್ಳೆ ರೆಸ್ಪಾನ್ಸ್ ಬಂತು ಸರ್. ಈಗ ಸುಮಾರು ಒಂದು 450-500 ಎಕರೆ ಭತ್ತವನ್ನ ಈ ವರ್ಷ ನಾವು ಕೊಂಡ್ಕೊಂಡು ಅದಕ್ಕೆ ಮಾರ್ಕೆಟ್ ಕಳಿಸ್ಬೇಕಂತ ಒಂದು ದೊಡ್ಡ ವ್ಯವಸ್ಥೆಯನ್ನ ಪ್ರಾರಂಭ ಮಾಡಿದೀವಿ ಸರ್. ಈಗ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಜಾಸ್ತಿ ಬೆಳ್ಕೊಡತಕ್ಕಂಥ ಆಸಕ್ತಿ ರೈತರಿಗೆ ಇದ್ರೆ ನಾವು ಇನ್ನೂ ಅದನ್ನ ಬೆಳೆಸಿ ಮಾರ್ಕೆಟ್ ಮಾಡತಕ್ಕಂಥ ಪ್ರಯತ್ನ ಮಾಡ್ತೀವಿ. ರೈತರಿಗೆ ಸರ್ 2 ಕಮಿಟ್ಮೆಂಟ್ ಸರ್, ಬೆಳೆದ್ಮೇಲೆ ಕೊಂಡ್ಕೊಂತೀರಾ ಅಂತಕ್ಕಂಥ ಒಂದು ಕಮಿಟ್ಮೆಂಟು, ಒಳ್ಳೆ ಬೆಲೆ ಬೆಂಬಲ ಬೆಲೆಯನ್ನ ಕೊಟ್ಟು ಕೊಂಡ್ಕೊಂತೀರಾ ಅಂತಕ್ಕಂಥ ಒಂದು, ಈ 2 ಕಮಿಟ್ಮೆಂಟ್ ಅನ್ನ ಫುಲ್ಫಿಲ್ ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ಅನ್ನೋದಾದ್ರೆ ಖಂಡಿತವಾಗ್ಲೂ ರೈತರು ಬೆಳ್ಕೊಡ್ತಾರೆ ಸರ್. ಈಗ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆಯಾ, ಅಥವಾ ಹೊಸ ರೈತರು ಬಂದು ಆಸಕ್ತಿ ತೋರಿಸಿದ್ರೆ ಅವ್ರನ್ನು ಕೂಡ ನಿಮ್ಮ ಸಂಸ್ಥೆಗೆ ಸೇರಿಸ್ಕೊಳ್ತೀರಾ ಹೇಗೆ ಸರ್? ನಮಗೆ ಡಿಮ್ಯಾಂಡ್ ಹೆಂಗಿದೆ, ಮೇ ತಿಂಗಳು ಬಂದ ತಕ್ಷಣ ರೈತರು ಫೋನ್ ಮಾಡಿ ಯಾವ ಭತ್ತ ಕೊಡ್ತೀರಾ ಸರ್, ಯಾವ ಭತ್ತ ಬೆಳೆ ಬೇಕು ಅಂತ ಕೇಳ್ತಾರೆ ಸರ್. ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಒಂದು ಬಹಳ ಧನಾತ್ಮಕವಾದ ಬದಲಾವಣೆ ರೈತರಲ್ಲಿ ಆಗ್ತಾ ಇದೆ ಸರ್. ಅವ್ರಿಗೊಂದು ನಂಬಿಕೆ ಏನಂದ್ರೆ, ನಾವು ಭತ್ತ ಬೆಳೆದ್ರೆ ಅವ್ರಿಗೆ ಒಂದು ಫ್ರೀ ಫಿಕ್ಸ್ಡ್ ಬೆಲೆ ಸಿಗುತ್ತೆ ನಮಗೆ. ಬಿತ್ತನೆ ಬೀಜ ಕೊಡಬೇಕಿದ್ರೇನೆ ಬೆಲೆನ ಫಿಕ್ಸ್ ಮಾಡ್ತಾರೆ. ಎರಡನೇದು ಬಿತ್ತನೆ ಬೀಜ ಕೂಡ ನಾವೇ ಕೊಡ್ತೀವಿ ಸಾಲದ ರೂಪದಲ್ಲಿ ಸರ್, ದುಡ್ಡು ಇಸ್ಕೊಳಲ್ಲ ರೈತರ ಹತ್ರ. ಅದು ಇಲಾಖೆಯಲ್ಲಿ ಕೊಡ್ತಕ್ಕಂಥ ಏನ್ ಬೆಲೆ ಇದೆ ಅದೇ ಬೆಲೆ ಬಿತ್ತನೆ ಬೀಜ ನಾವು ಕೊಡ್ತೀವಿ. ಅದನ್ನ ಭತ್ತ ಕೊಟ್ಟಾಗ ಅದನ್ನ ಆ ದುಡ್ಡನ್ನ ಡಿಡಕ್ಟ್ ಮಾಡ್ತೀವಿ, ಆ ನಿಟ್ಟಿನಲ್ಲಿ ಮಾಡ್ತಾ ಇದೀವಿ. ಹಂಗಾಗಿ ಅವ್ರಿಗೆ ಬಿತ್ತನೆ ಬೀಜ ಕೊಡ್ತಾರೆ, ಆಮೇಲೆ ಭತ್ತವನ್ನು ಅವರೇ ಮಾರ್ಕೆಟ್ ಮಾಡಿಸ್ಕೊಡ್ತಾ ಇದಾರೆ. ಹಾಗಾಗಿ ನಮಗೆ ಬೆಲೆ ಪೂರ್ವ ನಿಗದಿ ಆಗ್ತಾ ಇದೆ. ನನಗೆ ಅಂದಾಜು ಇಷ್ಟು ಇಳುವರಿ ಬಂದ್ರೆ ಇಷ್ಟು ದುಡ್ಡು ಸಿಗುತ್ತೆ ನನಗೆ ಅಂತಕ್ಕಂಥದ್ದು ಒಂದು ಆಗ್ತಾ ಇದೆ. ಎರಡನೇದು ಸುಧಾರಿತ ಭತ್ತಗಳನ್ನ ಬೆಳೆದಂತವ್ರು 18-20 ಕ್ವಿಂಟಲ್ ಬಂದ್ರೆ ಅವ್ರಿಗೆ 1,200-1,500 ಸಿಕ್ಕಿರ್ ಕೂಡ 25,000-30,000 ಒಂದು ಎಕರೆಗೆ ಸರ್ ಅವ್ರಿಗೆ ದುಡ್ಡು ಬರುತ್ತೆ. ಈ ಭತ್ತಗಳು ಬೆಳೆದ್ರೆ ಸರ್ 3,000-3,500 ಕ್ವಿಂಟಲ್ ಸಿಕ್ಕಿದ್ರೆ 15 ಕ್ವಿಂಟಲ್ ಬೆಳೆದ್ರು ಕೂಡ ಒಂದು 50,000 ರೂಪಾಯಿವರೆಗೂ ಬೆಲೆ ಸರ್. ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಗ್ತಕ್ಕಂಥದ್ದು ಅವ್ರಿಗೆ ಆದಾಯ. ಬೇರೆ ತಳಿಗಳಲ್ಲಿ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಒಂದು 30%-40% ಅವರ ಇನ್ಕಮ್ ಜಾಸ್ತಿ ಆಗ್ತಕ್ಕಂಥ ಪ್ರಯತ್ನ ಈ ತಳಿಗಳಿಂದ ಆಗ್ತಾ ಇದೆ. ಹಾಗಾಗಿ ದೇಸಿ ತಳಿಗಳು ಇಳುವರಿ ಕಡಿಮೆ ಅಥವಾ ಇದೆಲ್ಲ ನೆಗ್ಲೆಕ್ಟೆಡ್ ಅಂತ ಅನ್ನಂಗಿಲ್ಲ ಸರ್. ಈಗ ಅದೇ ಡಿಮ್ಯಾಂಡ್ ಬರ್ತಾ ಇರೋಂಥದ್ದು. ಜನ ಬಂದ್ರೆ ಹೈಬ್ರಿಡ್ ಭತ್ತಗಳನ್ನ ನಾವು ಮಾರಾಟ ಮಾಡಿದ್ರೆ ಕೊಂಡ್ಕೊಂತ ಇಲ್ಲ ಸರ್. ದೇಸಿ ತಳಿ ಭತ್ತಗಳನ್ನ ಕೊಡಿ, ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದು ಅಂತ ಜನ, ಶುಗರು ಡಯಾಬಿಟಿಕ್ ಬೇರೆ ಬೇರೆ ಕಾಯಿಲೆಗಳಿಗೆ ಒಳ್ಳೇದು ಅಂತ ಜನ ದೇಸಿ ತಳಿಗಳನ್ನ, ಪಾಲಿಶ್ ರಹಿತ ಅಕ್ಕಿಗಳನ್ನ ಕೊಡಿ ಅಂತ ಜನ ಎಲ್ಲ ಕಡೆ ಕೇಳಕ್ ಶುರು ಆಗಿದ್ದಾರೆ. ಈ ಟ್ರೆಂಡ್ ಹೀಗೆ ಮುಂದುವರೆದ್ರೆ ಬಹುಶಃ ಎಲ್ಲ ರೈತರು ಈ ದೇಸಿ ತಳಿಗಳನ್ನ ಬೆಳೆದು ಮಾರ್ಕೆಟ್ ಮಾಡತಕ್ಕಂತ ಪ್ರಯತ್ನ ಮಾಡಬಹುದು ಸರ್. ಉತ್ಪಾದನೆ ಎಷ್ಟು ಪ್ರಮಾಣದಲ್ಲಾದರೂ ಕೂಡ ಅದನ್ನ ಮಾರುಕಟ್ಟೆ ಮಾಡುವಂತಹ ಕೆಲಸ ನಡೀತಾ ಇದೆಯಾ? ಸದ್ಯಕ್ಕೆ ಆಗ್ತಾ ಇಲ್ಲ ಸರ್. ಸದ್ಯಕ್ಕೆ ಒಂದು 500 ಎಕರೆ ಭತ್ತವನ್ನ ಬೆಳೆದು, 500 ಎಕರೆ ಅಂದ್ರೆ ಸರ್ ಒಂದು 600-700 ಟನ್ ಸರ್, ಅಷ್ಟು ಭತ್ತವನ್ನ ಈಗ ಸಾವಯವದಲ್ಲಿ ಬೆಳೆಸಿ ಅದನ್ನ ಸಾವಯವ ಗುಂಪು ಪ್ರಮಾಣೀಕರಣ ಮಾಡಿಸಿ ರೈತರಿಂದ ಅದನ್ನ ಮಾರುಕಟ್ಟೆಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಸದ್ಯಕ್ಕೆ ನಡೀತಾ ಇದೆ ಸರ್. ಪ್ರತಿ ವರ್ಷ ಜಾಸ್ತಿ ಆಗಿ, ಈ ವರ್ಷ ಸ್ವಲ್ಪ ಜಾಸ್ತಿ ಆಯಿತು. ನೆಕ್ಸ್ಟ್ ಇಯರ್ ಸುಮಾರು 1,000 ಎಕರೆ ಪ್ರಯತ್ನ ಮಾಡೋದು ಈಗ ಸಿದ್ಧತೆ ಮಾಡ್ಕೊಂತ ಇದೀವಿ ಸರ್. ಸಾವಯವಕ್ಕೆ ಯಾಕೆ ಹೆಚ್ಚು ಒತ್ತು ಕೊಟ್ಟಿದ್ದು ಸರ್? ಸಾವಯವ ಈಗ ನಮಗೆಲ್ಲ ನೋಡ್ತಾ ಇದೀವಿ, ಹೆಚ್ಚು ಹೆಚ್ಚು ಕಾಯಿಲೆಗಳು, ಹೆಚ್ಚು ಆಸ್ಪತ್ರೆಗಳು, ಜನ ಯಾವಾಗಲೂ ಯಾವ ಹಾಸ್ಪಿಟಲ್ಗೆ ಹೋದ್ರೆ ಸರ್ ಭರ್ತಿ ಆಗಿರುತ್ತೆ. ಎಲ್ಲರೂ ಒಂದ್ ಮನೆಯಲ್ಲಿ ಎಲ್ಲರೂ ಪೇಷಂಟೇ ಸರ್. ಒಂದು ಯಾವ್ದಾದ್ರು ಒಂದು ಅಸಿಡಿಟಿನೋ ಬಿಪಿನೋ ಶುಗರ್ ಒಂದಲ್ಲ ಒಂದ್ ಕಾಯಿಲೆ ಇದ್ದೇ ಇರುತ್ತೆ. ಒಂದು ಪರಿಪೂರ್ಣ ಆರೋಗ್ಯಕರ ಕುಟುಂಬ ನಾವು ನೋಡ್ಲಿಕ್ಕೆ ಸಾಧ್ಯನೇ ಆಗಲ್ವೇನೋ ಅಂತ ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನೋ, ನಾವು ತಿಂತಕ್ಕಂಥ ಆಹಾರ ಸರ್. ನಾವು ತಿಂತಕ್ಕಂಥ ಆಹಾರದಲ್ಲಿ ಹೆಚ್ಚು ನಾವು ಕೆಮಿಕಲ್ಸ್ ಅನ್ನ ವಿಷಗಳನ್ನ ಬಳಸ್ತಾ ಇರೋದ್ರಿಂದ ಆ ವಿಷಗಳು ನಮ್ಮ ದೇಹದಲ್ಲಿ ಅಡ್ಡ ಪರಿಣಾಮಗಳು ಬೀರಿ ಆರೋಗ್ಯ ಹಾಳಾಗ್ತಾ ಇದೆ. ಆಗ ಸ್ವಲ್ಪ ಸಾವಯವದ ಕಡೆ ಸ್ವಲ್ಪ ಈ ಸಗಣಿ ಬಗ್ಗಡ ಗಂಜಲ ಈ ಬೇವಿನಿಂಡಿ ಸಸ್ಯಗಳ ಪಳೆಯುಳಿಕೆ ಇಂಥವನ್ನ ಬಳಸಿ ಗೊಬ್ಬರಗಳನ್ನ ಮಾಡಿ ನಾವು ಹಿಂದೆ ಏನ್ ಮಾಡ್ತಾ ಇದ್ವಿ ಅದೇ ನಿಟ್ಟಿನಲ್ಲಿ ಸ್ವಲ್ಪ ಅಡ್ವಾನ್ಸ್ ಟೆಕ್ನಾಲಜಿಗಳು ಬಳಸ್ಕೊಂಡು ಈಗ ಆರ್ಗ್ಯಾನಿಕ್ ಅಲ್ಲಿ ಕೆಲವೆಲ್ಲ ಸೂಕ್ಷ್ಮಾಣುಜೀವಿ ಗೊಬ್ಬರಗಳು ಈ ತರದ್ದೆಲ್ಲ ಬರ್ತಾ ಇದೆ. ಹೊಸ ಹೊಸದಾಗಿ ದ್ರವರೂಪ ಗೊಬ್ಬರಗಳು ಜೀವಾಮೃತ ಈ ತರದ್ದೆಲ್ಲ ನಾವು ಮಾಡ್ಕೊಂತ ಇದೀವಿ. ಇದನ್ನೆಲ್ಲ ಮಾಡಿ ನಾವು ಸಾವಯವದಲ್ಲಿ ಬೆಳೆದು ಬಳಸೋದಾದ್ರೆ ನಮ್ಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಲ್ಲಿ ಮಾಡ್ತಾ ಇದೀವಿ. ನಮ್ಮಲ್ಲಿ ಕೆಲವು ಕಸ್ಟಮರ್ ರೆಸ್ಪಾನ್ಸ್ ನಾವು ಕೇಳಿದಾಗ ತುಂಬಾ ಕಾಯಿಲೆಗಳು 90% ನಮಗೆ ಸಣ್ಣ ಸಣ್ಣ ಕಾಯಿಲೆಗಳು ಏನಿತ್ತು ಅದರದ್ದು ಕಡಿಮೆ ಆಗ್ತಾ ಇದೆ, ಆರೋಗ್ಯವಾಗಿದ್ದೀವಿ ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಒಳ್ಳೆ ಎನರ್ಜಿ ಇರುತ್ತೆ ಅಂತ. ಸಾವಯವ ಆಹಾರ ತಿಂದ್ರೆ ಕೆಲವರಿಗೆ ಎದ್ದಳೆ ಬೆಳಿಗ್ಗೆ ಎದ್ದಳೆ ತಾನೆ ಆಲಸ್ಯ ಇರುತ್ತೆ, ನಮ್ಗೆ ಒಳ್ಳೆ ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ. ಇಡೀ ದಿನ ಪೂರ್ತಿ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ, ಹಾಗಾಗಿ ಸಾವಯವ ಆಹಾರ ಒಳ್ಳೇದು ಅಂತ ಜನಗಳಿಗೂ ಕೂಡ ಒಂದು ಭಾವನೆ ಬರ್ತಾ ಇದೆ. ಆಮೇಲೆ ಬಹಳ ವಿಶೇಷವಾಗಿ ಸರ್, ನಮ್ಮಲ್ಲಿ ಸುಮಾರು ಒಂದು 250-300 ಜನ ಆಸನ ಡಾಕ್ಟರ್ ಸಾವಯವದ ಆಹಾರಗಳನ್ನ ಕೊಂಡ್ಕೊಂಡು ಬಳಸ್ತಾ ಇದ್ದಾರೆ ಸರ್. ಹಾಗಾಗಿ ಡಾಕ್ಟ್ರೇ ಬಳಸ್ತಾ ಇದ್ದಾರೆ ಅಂತ ಅಂದಾಗ ಸಾವಯವಕ್ಕೊಂದು ಶಕ್ತಿ ಇದೆ ಅಂತ ಅನ್ಸುತ್ತೆ ಸರ್. ಹಾಗಾಗಿ ಇದಕ್ಕೆ ಹೆಚ್ಚು ಹೆಚ್ಚು ಜನಪ್ರಿಯ ಆಗ್ತಾ ಇದೆ ಸರ್. ಇವತ್ತು ಭತ್ತ ಬೆಳೆಯ ಅಂತದ್ದೇ ಬಹಳ ಕಠಿಣ ಅಂತ ಹೇಳಿ ನಾವು ಆಗ್ಲೇ ಮಾತನಾಡಿದ್ವಿ, ಅದನ್ನ ಕೈ ಬಿಡ್ತಾ ಇದ್ದಾರೆ. ಅಂತದ್ರಲ್ಲಿ ಆ ಭತ್ತವನ್ನು ಕೂಡ ನೀವು ಸಾವಯವದಲ್ಲಿ ಬೆಳೆರಿ ಅಂತ ಅಂದಾಗ ಅದಿನ್ನೂ ಒಂದಷ್ಟು ಕಠಿಣವಾಗುತ್ತೆ ಸರ್. ಅದನ್ನ ಹೇಗೆ ಅವ್ರಿಗೆ ನೀವು ಮನವೊಲಿಸ್ತೀರಿ? ಅದೇ ಸರ್, ನಾವೀಗ ಅವ್ರಿಗೆ ಒಂದ್ ಸ್ವಲ್ಪ ಒಂದು 5-10% ಇಳುವರಿ ಕಡಿಮೆ ಆಗುತ್ತೆ. ಆಮೇಲೆ ಆರಂಭದಲ್ಲಿ ಸರ್ ಸಾವಯವ ಮಾಡಿದಾಗ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ, 4-5 ವರ್ಷ ಕಂಟಿನ್ಯೂಸ್ ಮಾಡಿದಾಗ ಒಂದು ಒಳ್ಳೆ ಇಳುವರಿ ಬರುತ್ತೆ ಸರ್. ಈ ಸಾವಯವದಲ್ಲಿ ಹೇಗೆ ಅಂತಂದ್ರೆ ಒಂದು ಸುಸ್ಥಿರ ಇಳುವರಿ ಬಂದ್ರೆ ಸಾಕು ಸರ್. ನಾವು ಕೆಲವು ಕ್ಯಾಲ್ಕುಲೇಟ್ ಮಾಡಿದ್ವಿ, ಸಕಲೇಶ್ಪುರದಲ್ಲಿ ರಾಜಮುಡಿನಲ್ಲಿ 18 ಕ್ವಿಂಟಾಲ್ ಭತ್ತ ಇಳುವರಿ ಬಂದ್ರೆ ಒಳ್ಳೆ ಇಳುವರಿ ಸರ್. ರಾಜಮುಡಿನಲ್ಲಿ ಬರ್ಮಾ ಬ್ಲಾಕ್ ರೈಸ್ ಅಲ್ಲಿ ಒಂದು 15-18 ಕ್ವಿಂಟಲ್ ಒಳ್ಳೆ ಇಳುವರಿ ಸರ್. ಗಮಸಾಲೆ 10-12 ಕ್ವಿಂಟಲ್ ಒಳ್ಳೆ ಇಳುವರಿ. ಬೇರೆ ತುಂಗಾ ಬಾಂಗ್ಲಾ ಸುಧಾರಿ ತಳಿಗಳಲ್ಲಿ 20-22 ಕ್ವಿಂಟಲ್ ಬರುತ್ತೆ ಸರ್. ಅದು ಒಂದು ಸುಸ್ಥಿರ ಇಳುವರಿ ಅಂತ ನಾವು ಕರಿತೀವಿ. ಅಷ್ಟು ಇಳುವರಿ ರೀಚ್ ಆಗೋರು ಸರ್ ಸಾವಯವದಲ್ಲಿ ಪ್ರಯತ್ನ ಮಾಡ್ತಾ ಇದೀವಿ. ಎರಡನೇದು, ಅವ್ರಿಗೇನಾದ್ರು ಇಳುವರಿ ಕಡಿಮೆ ಆದ್ರೆ ಅದಕ್ಕೊಂದು ಸ್ವಲ್ಪ ಬೆಂಬಲ ಬೆಲೆ ಜಾಸ್ತಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಹಂಗಾಗಿ ಅವ್ರಿಗೆ ರೈತರಿಗೆ ಏನಾಗುತ್ತೆ, ಗ್ಯಾರಂಟಿ ಮಾರ್ಕೆಟ್ ಸಿಗುತ್ತೆ ಅಂತಕ್ಕಂಥದ್ದೊಂದು ಭಾವನೆ ಇರೋದ್ರಿಂದ, ಕೊಂಡ್ಕಂತಾರೆ ಅನ್ನೋ ಭಾವನೆ ಇರೋದ್ರಿಂದ ಅವರು ಅದನ್ನ ಆ ತಳಿ ಬೆಳೀತಾ ಇದ್ದಾರೆ. ಒಂದ್ ವೇಳೆ ಕಡಿಮೆ ಆದ್ರೆ ರೈತರ ಸಂಘಗಳು ಅಲ್ಲಲ್ಲೇ ಎಲ್ಲ ಕಡೆ ಮಾಡಿರೋದ್ರಿಂದ ರೈತರ ಸಂಘದಲ್ಲಿ ಕುಂದ ಚರ್ಚೆ ಮಾಡ್ತಾರೆ. ಈ ವರ್ಷ ಇಳುವರಿ ಕಡಿಮೆ ಇದೆ, ಸ್ವಲ್ಪ ಬೆಲೆ ಸೇರಿಸಿಕೊಡಕ್ ಮಾತಾಡಬೇಕು, ಈ ತರ ಮಾಡಿ ಸ್ವಲ್ಪ ಅದಕ್ಕೆ ಅಥವಾ ನೆಕ್ಸ್ಟ್ ಇಯರ್ ಬಿತ್ತನೆ ಬೀಜ ಉಚಿತವಾಗಿ ಕೊಡಿ, ಬಿತ್ತನೆ ಬೀಜ ಡಿಸ್ಕೌಂಟ್ ಕೊಡಿ, ಈ ತರ ಏನೋ ಒಂದು ಪ್ರಯತ್ನ ಮಾಡಿ ಅವರಿಗೆ ಲಾಸ್ ಆಗದಂಗೆ ನೋಡ್ಕೊಂತಕ್ಕಂಥ ಒಂದು ಕೆಲಸ ಮಾಡ್ತಾ ಇದೀವಿ ಸರ್. ಈ ತರ ಸಂಘ ಸಂಸ್ಥೆಗಳು ಜವಾಬ್ದಾರಿ ತಗೊಂಡು ರೈತರೊಟ್ಟಿಗೆ ನಿಂತು ಕೆಲಸ ಮಾಡಿದ್ರೆ ರೈತರ ಮೇಲೆ ನಂಬಿಕೆ ಉಳಿಸ್ಕೊಂಡ್ರೆ ರೈತರು ಬೆಳ್ಕೊಳ್ಲಿಕ್ಕೆ ಮುಂದೆ ಬರ್ತಾರೆ ಸರ್. ಯಾರು ಜವಾಬ್ದಾರಿ ತಗೊಂಡಿಲ್ಲ ಅಂದ್ರೆ ರೈತರು ಬೆಳೆಯಲ್ಲ ಸರ್, ಅದು ಸಮಸ್ಯೆ ಆಗುತ್ತೆ. ಈ ಕಪ್ಪು ಭತ್ತ ಮತ್ತೆ ನವರ ಮತ್ತೆ ಸುವಾಸಿತ ಕಪ್ಪು ಭತ್ತ ಅಂತ ಹೇಳಿ ಏನ್ ಹೇಳಿದ್ರು, ಇದು ನಮ್ಮ ಭಾಗದ ಭತ್ತಗಳಲ್ಲ, ಇವು ಕೂಡ ಸ್ಥಳೀಯ ಇವೆ, ಆದ್ರೂ ಕೂಡ ನಮ್ಮ ಸ್ಥಳೀಯತೆಗೆ ಹೊಂದ್ಕೊಳ್ಳುವಂಥದ್ದು ಅಲ್ಲ, ನಮ್ಮ ಭಾಗದಿಂದ ಬಂದಂತಹ ಭತ್ತ ಅಲ್ಲ, ಇದನ್ನ ಬೇರೆ ಕಡೆಯಿಂದ ತಂದು ಇಲ್ಲಿ ಬೆಳೀತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ, ಈ ಪ್ರಯತ್ನ ಯಾಕೆ ಪ್ರಾರಂಭ ಆಯಿತು ಮತ್ತೆ ಈ ಭತ್ತಗಳು ಈ ಭಾಗದಲ್ಲಿ ಹೇಗೆ ಬೆಳವಣಿಗೆ ಕಾಣ್ತಾ ಇದೆ? ನಾನು ಸರ್ ಒಂದ್ಸರಿ ಕೇರಳ ಆಗಿ ಹೋದಾಗ, ಕೊಚ್ಚಿನ್ಗೆ ಹೋದಾಗ ಅಲ್ಲೊಂದು ಮೇಳ ಇತ್ತು, ಅಲ್ಲಿ ನವರ ಭತ್ತದ ಬಗ್ಗೆನೇ ಒಂದು ಕ್ಲಾಸ್ ನಡೀತು ಸರ್. ಅಲ್ಲಿ ಅದು ಮೆಡಿಕಲಿ ಪ್ರೂವನ್ ವೆರೈಟಿ ಅಂತ ಹೇಳಿದ್ರು ಸರ್, ಮೆಡಿಕಲಿ ಪ್ರೂವನ್ ಫಾರ್ ಜಾಯಿಂಟ್ ಪೇನ್ ಅಂತ. ಹಾಗಾಗಿ ಚಳಿಗಾಲಕ್ಕೆಲ್ಲ ಈ ಮಂಡಿ ಕೈಕಾಲು ನೋವೆಲ್ಲ ಬರುತ್ತಲ್ಲ ಸರ್, ಆ ತರ ಸಂದರ್ಭಗಳಲ್ಲಿ ಅವ್ರು ಹೇಳಿದ್ರು ಒಂದ್ 20-25 ದಿನ ನೀವು ಒಂದ್ ಟೈಮ್ ನವರ ಹಾಕಿ ತಿನ್ನಿ, ನಿಮ್ಗೆ ವಿತೌಟ್ ಮೆಡಿಸಿನ್ ನಿಮ್ಗೆ ಈ ಜಾಯಿಂಟ್ ಪೇನ್ ವಾಸಿಯಾಗುತ್ತೆ. ಸರ್ ನಮ್ಮಲ್ಲಿ ಕೆಲವರ ಮೇಲೆ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ವಿ, ಸಕ್ಸಸ್ ಆಯ್ತು ಸರ್. ಅದು ಅಂದ್ರೆ ಕೆಲವರಿಗೆ ಅಕ್ಕಿ ಸ್ವಲ್ಪ ಅದು ಒರಟಾಗಿರುತ್ತೆ, ಕೆಂಪಕ್ಕಿ ಇರುತ್ತೆ, ಗಟ್ಟಿ ಇರುತ್ತೆ, ತಿನ್ನಕ್ಕಾಗಲ್ಲ ಅಂತಾರೆ. ಅವ್ರಿಗೆ ನಾವೇನ್ ಮಾಡ್ತೀವಿ, ಅದನ್ನ ಹಿಟ್ಟು ಮಾಡಿಸಿ ರೊಟ್ಟಿ ಮಾಡಿ ನೆನೆಸಿ ದೋಸೆ ಮಾಡಿ ತರ ಬೇರೆ ಬೇರೆ ವಿಧಾನದಲ್ಲಿ ಅಕ್ಕಿನ ತಿನ್ನೋದಕ್ಕೆ ಶುರು ಮಾಡಿ ಅಂತ ಸರ್ ಕೆಲವ್ರ ಮೇಲೆ ಪ್ರಯೋಗ ಮಾಡಿದ್ವಿ. ಅವ್ರು ಬಂದು ಹೇಳಿದ್ರು, ಸರ್ ತುಂಬಾ ಚೆನ್ನಾಗಿ ನಮ್ಗೆ ಇದು ಜಾಯಿಂಟ್ ಪೇನ್ ವಾಸಿ ಆಗ್ತಾ ಇದೆ ಅಂತ. ಆ ತಳಿ ನಾವು ಕೇರಳದಲ್ಲಿ ಪ್ರತಿ ವರ್ಷ ಅದನ್ನ ಅಕ್ಕಿ ಕೊಂಡ್ಕೊಂಡ್ಬಂದು ಇಲ್ಲಿ ಮಾರುಕಟ್ಟೆ ಮಾಡೋದ್ರ ಬದಲಾಗಿ ಆ ತಳಿ ಕೇರಳದ ವಾತಾವರಣ ನಮ್ಮ ವಾತಾವರಣ ತುಂಬಾ ಏನಾದ್ರು ವಿಭಿನ್ನವಾಗಿ ಏನಿಲ್ಲ ಸರ್, ಎರಡೂ ಮಲೆನಾಡು ಪ್ರದೇಶದ ತರ ಇರೋದ್ರಿಂದ ಆ ತಳಿಯಲ್ಲಿ ತಂದು ಬೆಳಿಬೋದಾ ಅಂತ ಒಂದ್ ಸ್ವಲ್ಪ ತಂದು ಪ್ರಯತ್ನ ಮಾಡಿದ್ವಿ, ಚೆನ್ನಾಗಿ ಬಂತು. ಆಮೇಲೆ ರೈತರಿಗೆ ಕೂಡ ಸರ್ ಹೆಚ್ಚು ಪ್ರದೇಶದಲ್ಲಿ ಬೆಳೆಸ್ತಾ ಇದೀವಿ, ರೈತರಿಗೆ ಒಂದ್ ಒಳ್ಳೆ ಬೆಲೆ ಸಿಗ್ತಾ ಇದೆ, ಇಲ್ಲಿ ಗ್ರಾಹಕರಿಗೆ ಒಂದ್ ಒಳ್ಳೆ ಅಕ್ಕಿ ಸಿಗ್ತಾ ಇದೆ ಸರ್. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಆಯ್ತು. ನಾನು ಡೆಲ್ಲಿಗೆ ಹೋದಾಗ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್, ಆರ್ಗ್ಯಾನಿಕ್ ಟ್ರೇಡ್ ಫೇರ್ಗೆ ಹೋದಾಗ ಈ ಆರೋಮ್ಯಾಟಿಕ್ ಬ್ಲಾಕ್ ರೈಸ್ ಮತ್ತೆ ಬರ್ಮಾ ಬ್ಲಾಕ್ ಎರಡು ತಳಿಗಳು ನೋಡಿದೆ ಸರ್. ಅಲ್ಲಿ ಎರಡು ತಳಿಗೆ ಸರ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ತುಂಬಾ ಡಿಮ್ಯಾಂಡ್ ಇದೆ, ತುಂಬಾ ಬೆಲೆಗೆ ಮಾರಾಟ ಆಗ್ತಾ ಇದೆ ಅಂತ ಕೇಳಪಟ್ಟೆ. ಆ ಟೈಮ್ ನಲ್ಲಿ ಸರ್ ಅಲ್ಲಿ ಮಾತಾಡಿ ತಳಿ ಬಗ್ಗೆ ಎಲ್ಲ ನನಗೆ ಆಸಕ್ತಿ, ವೈಯಕ್ತಿಕ ಆಸಕ್ತಿ ಇದ್ದಿದ್ದರಿಂದ ಆ ತಳಿ ಬಗ್ಗೆ ಎಲ್ಲ ದಾಖಲಾತಿಗಳನ್ನ ನಾನು ಸಂಗ್ರಹ ಮಾಡಿ ಸ್ಯಾಂಪಲ್ ಸೀಡ್ ಸ್ಯಾಂಪಲ್ ತಗೊಂಡು ರೈತರಿಗೆ ಕೊಟ್ಟು ಬೆಳೆಸಿದೆ. ನಮ್ಮ ವಾತಾವರಣ ತುಂಬಾ ಚೆನ್ನಾಗಿ ಬಂತು ಸರ್ ಆ ತಳಿ. ಆಮೇಲೆ ಅದನ್ನ ಕ್ಷೇತ್ರ ವಿಸ್ತರಣೆ ಮಾಡಿ ಅದಕ್ಕೆ ಮಾರ್ಕೆಟ್ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ತುಂಬಾ ಕಷ್ಟ ಸರ್, ಇಂಡಿವಿಜುವಲ್ ಫಾರ್ಮರ್ಸ್ ಎಲ್ಲ ಈ ಬ್ಲಾಕ್ ರೈಸ್ ಬೆಳೆದ್ರೆ ಬಹಳ ಕಷ್ಟ ಆಗುತ್ತೆ, ಯಾಕೆಂದ್ರೆ ಅದು ಒಂದ್ ಸ್ವಲ್ಪ ಅದರ ಬಿಳಿ ಅಥವಾ ಕೆಂಪಕ್ಕಿ ಮಿಕ್ಸ್ ಆದ್ರೆ ಅದನ್ನ ಸಪರೇಟ್ ಮಾಡೋದು ಕಷ್ಟ, ಕಲರ್ ಸಾರ್ಟೆಕ್ಸ್ ಬೇಕು. ಸಣ್ಣ ಸಣ್ಣ ಪ್ರಮಾಣ ರೈತರುಗಳು ಕಲರ್ ಸಾರ್ಟೆಕ್ಸ್ ತಗೊಂಡೋಗೋದಿಕ್ಕಾಗಲ್ಲ. ಹಾಗಾಗಿ ಬ್ಲಾಕ್ ರೈಸ್ ಬೆಳೆಯುವಂತವ್ರು ಸಂಘಟನಾತ್ಮಕವಾಗಿ ಬೆಳೆದ್ರೆ ಅಷ್ಟೇನೆ ಮಾರ್ಕೆಟ್ ಮಾಡಬಹುದು, ಬಿಟ್ರೆ ಇಂಡಿವಿಜುವಲ್ ಫಾರ್ಮರ್ ಬೆಳೆದ್ರೆ ಮಾರ್ಕೆಟ್ ಮಾಡೋದಿಕ್ಕಾಗಲ್ಲ ಸರ್. ಇದು ನಾವು ಸಂಘಟನೆ ಮುಖಾಂತರ ಮಾಡ್ತಾ ಇರೋದ್ರಿಂದ ನಾವು ಎಲ್ಲರದು ಸೇರೊಂದು 500-600 ಕ್ವಿಂಟಲ್ ಭತ್ತ ಬಂದ್ರೆ ಅದನ್ನೆಲ್ಲ ಒಂದ್ ಕಡೆ ಮಿಲ್ ಅಲ್ಲಿ ಸ್ಟೋರ್ ಮಾಡಿ ಅದನ್ನ ಮಿಲ್ ಮಾಡಿಸಿ ಕಲರ್ ಸಾರ್ಟೆಕ್ಸ್ ಮಾಡಿಸಿ ಮಾರ್ಕೆಟ್ ತರ್ತೀವಿ. ಆಮೇಲೆ ಸಣ್ಣ ಸಣ್ಣ ಕ್ವಾಂಟಿಟಿ ಮಾರ್ಕೆಟ್ ಆಗಲ್ಲ ಸರ್, 5-10 ಕೆಜಿ ಮಾರಾಟ ಆಗಲ್ಲ, ಟನ್ ಗಟ್ಟಲೆ ಇದು ತುಂಬಾ ಎಕ್ಸ್ಪೋರ್ಟ್ ಆಗುತ್ತೆ ಅಕ್ಕಿ. ಇದು ಈ ಕರೋನಾ ಶುರುವಾದಾಗ ನಮ್ಮ ದೇಶದಲ್ಲಿ ಎಲ್ಲಾ ಬ್ಲಾಕ್ ರೈಸ್ ಆಲ್ಮೋಸ್ಟ್ ಚೀನಾಗೆ ತಗೊಂಡ್ರು ಸರ್. ಚೀನಾ ರೆಸ್ಟೋರೆಂಟ್ ಅಲ್ಲಿ ಬ್ಲಾಕ್ ರೈಸ್ ಜಾಸ್ತಿ ಬಳಸೋದು. ಅದು ಆಂಟಿ ಆಕ್ಸಿಡೆಂಟ್ ಗುಣ ತುಂಬಾ ಜಾಸ್ತಿ ಇದೆ ಆ ಅಕ್ಕಿನಲ್ಲಿ. ಆ ಕರೋನಾ ಎದುರಿಸೋದಕ್ಕೆ, ಕೋವಿಡ್ ಕರೋನಾ ವೈರಸ್ ಅನ್ನ ನಿಭಾಯಿಸ್ಲಿಕ್ಕೆ ಈ ತಳಿ ಅಕ್ಕಿ ಊಟ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ತುಂಬಾ ಇದನ್ನ ಇಂಪೋರ್ಟ್ ಮಾಡ್ಕೊಂಡ್ರು. ಹಾಗಾಗಿ ಅದಕ್ಕೆ ಒಂದು ಒಳ್ಳೆ ಬೆಲೆನೂ ಇದೆ, ಎಲ್ಲಾ ದೇಶಕ್ಕೂ ಸರ್ ಇದು ಆಲ್ಮೋಸ್ಟ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಈಗ ನಮ್ಮ ಭಾಗದಲ್ಲಿ ಚೆನ್ನಾಗಿ ಬರ್ತಾ ಇದೆಯಾ ಇದು? ಸರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, 12-18 ಕ್ವಿಂಟಲ್ ವರೆಗೂ ಇಳುವರಿ ಬಂದಿದೆ ಸರ್. ನಮ್ಗೆ ಇಳುವರಿ ಬರ್ತಾ ಇದೆ, 18 ಕ್ವಿಂಟಲ್ ಬಂದ್ರಂತೂ ರೈತರಿಗೆ ಒಂದು 50-60 ಸಾವಿರ ರೂಪಾಯಿವರೆಗೂ ಬೆಲೆ ಸಿಗುತ್ತೆ, ಒಳ್ಳೆ ಬೆಲೆ ಸಿಗುತ್ತೆ. ಹಾಗಾಗಿ ಇದು ನಮ್ಮ ಪ್ರದೇಶಕ್ಕೆ ಸೂಕ್ತವಾಗಿರೋ ತಳಿಯಿಂದ ಕಾರಣಕ್ಕೋಸ್ಕರ ಈ ಮೂರು ತಳಿಗಳನ್ನ ಮಾರ್ಕೆಟ್ ಇರೋ ಕಾರಣಕ್ಕೋಸ್ಕರ ಬೆಳೆಸ್ತಾ ಇದೀವಿ ಸರ್. ಇಷ್ಟೆಲ್ಲ ಮಹತ್ವ ಇರತಕ್ಕಂತ ಈ ತರಹದ ತಳಿಗಳು ಎಲ್ಲಿ ಬೆಳೀತಾರೋ ಅಲ್ಲಿ ಬಳಕೆ ಮಾಡುವಂತದ್ದು ಒಂದಷ್ಟು ಕಡಿಮೆ ಇರುತ್ತೆ, ಬಳಕೆ ಮಾಡುವವರಿಗೆ ದೊರಕದಿಲ್ಲ, ಈ ತರದ್ದು ಅನೇಕ ಸಮಸ್ಯೆಗಳಿರುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಭಾಗದಲ್ಲಿ ಬೆಳೆದಂತ ಈ ತರ ಸ್ಥಳೀಯವಾದಂತಹ ಭತ್ತ ಇರಬಹುದು, ತರಕಾರಿ ಆಗ್ಬಹುದು, ರಾಗಿ ಆಗ್ಬಹುದು, ಇದು ಇಲ್ಲೇ ದೊರಕಲಿಕ್ಕೆ, ನಮ್ಮ ಭಾಗದ ಜನರಿಗೆ ದೊರಕಲಿಕ್ಕೆ ಭೂಮಿ ಸಂಸ್ಥೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದೆ? ಸರ್ ನಾವಿಲ್ಲಿ ಅಕ್ಕಿಗಳನ್ನ ಮಾರಾಟ ಮಾಡ್ಲಿಕ್ಕಾಗಿ, ಅಕ್ಕಿ ಸಿರಿಧಾನ್ಯಗಳು ರಾಗಿ ಸಾವಯವ ಉತ್ಪನ್ನಗಳನ್ನ ಮಾರಾಟ ಮಾಡ್ಲಿಕ್ಕಾಗಿ ಇಲ್ಲಿ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಕೂಡ ಒಂದೊಂದು ಸಾವಯವ ಮಳಿಗೆಗಳನ್ನ ತೆರೀತಕ್ಕಂಥ ಪ್ರಯತ್ನವನ್ನು ಮಾಡಿದೀವಿ. ಇಲ್ಲಿ ಹಾಸನದಲ್ಲಿ ಆರ್ಸಿ ರೋಡಲ್ಲಿ ಅವನಿ ಆರ್ಗ್ಯಾನಿಕ್ ಅಂತ ಒಂದು ಸಾವಯವ ಮಳಿಗೆ ಇದೆ, ಅದೇ ರೀತಿ ಹಾಸನದಲ್ಲಿ ಕೆಲವು ಒಂದು 3-4 ಸಾವಯವ ಮಳಿಗೆಗಳಿದೆ. ಬೇಲೂರಿನಲ್ಲಿ ದೇವಸ್ಥಾನ ಮುಂಭಾಗದಲ್ಲಿ ಅಭಿರುಚಿ ಆರ್ಗ್ಯಾನಿಕ್ ಅಂತ ಒಂದು ಅಂಗಡಿ ಇದೆ. ಹಳೇಬೀಡಿಂದ ಸ್ವಲ್ಪ ಮುಂದೆ ಕೆಬಿ ಹಳೆ ಅಂಡ್ ಪೋಸ್ಟ್ ಹತ್ರ ಒಂದು ಉದ್ಭವ ಗಣಪತಿ ಅಂತ ಅಲ್ಲೊಂದು ಎಣ್ಣೆಗಾಣ ಮತ್ತೆ ಒಂದು ಆರ್ಗ್ಯಾನಿಕ್ ಶಾಪ್ ಇದೆ. ಚಂದ್ರಾಯಪಟ್ಟಣದಲ್ಲಿ ಒಂದು 2-3 ಸಾವಯವ ಮಳಿಗೆಗಳಿದೆ. ಬಾಳ್ಪೇಟೆನಲ್ಲಿ ಒಂದು ಅವನಿ ಆರ್ಗ್ಯಾನಿಕ್ ಅಂತ ಒಂದಿದೆ. ಸಕಲೇಶ್ಪುರ ಅನ್ವಿಕ ಆರ್ಗ್ಯಾನಿಕ್ ಅಂತ ಒಂದು ಸಕಲೇಶ್ಪುರದಲ್ಲಿದೆ. ಈ ನಿಟ್ಟಿನಲ್ಲಿ ತಾಲೂಕು ಮತ್ತೆ ಬೇರೆ ಬೇರೆ ಕಡೆ ಎಲ್ಲಾ ಕಡೆ ಸಿಗ್ಲಿಕ್ಕೋಸ್ಕರ ಅಲ್ಲಲ್ಲೇ ಸಾವಯವ ಮಳಿಗೆಗಳನ್ನ ಪ್ರಾರಂಭ ಮಾಡಿ ಆ ಲೋಕಲ್ ಗ್ರಾಹಕರು ಅದನ್ನು ಬಳಸ್ಕೊಳ್ಳಿ ದೃಷ್ಟಿಯಲ್ಲಿ ಮಾಡ್ತಾ ಇದೀವಿ ಸರ್. ಇನ್ನು ಯಾರಾದರೂ ಆಸಕ್ತಿ ಮಾಡುವಂತವರಿದ್ರೆ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ತೀವಿ. ಅದು ಒಂದು ನಮ್ಮ ಲೋಕಲ್ ಹುಡುಗರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಿದಂಗಾಗುತ್ತೆ. ಹೌದು, ಒಳ್ಳೆ ಆಹಾರಗಳನ್ನ ನಾವು ಜನಗಳಿಗೆ ಬಳಕೆಗೆ ಲಭಿಸದೆ ಕೊಟ್ಟಂಗಾಗುತ್ತೆ ಸರ್. ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ. ಇನ್ನೂ ಸಾಕಷ್ಟು ಡಿಮ್ಯಾಂಡ್ ಬರ್ತಾ ಇದೆ ಸರ್. ಇಲ್ಲಿ ಸಾವಯವದ ಅಕ್ಕಿ, ದೇಸಿ ಅಕ್ಕಿ ಬೇಕು ಅಂತ ಹಳ್ಳಿ ಮೈಸೂರು, ಶ್ರವಣಬೆಳಗೊಳ, ನುಗ್ಗಿಹಳ್ಳಿ, ಟಿಪ್ಟೂರು ಸರ್ ಇಷ್ಟು ದೂರದಿಂದ ಬಂದು ಕೊಂಡ್ಕೊಂಡು ಹೋಗ್ತಾರೆ ಸರ್. ಇದನ್ನೆಲ್ಲ ನೋಡಿದ್ಮೇಲೆ ಅಂದ್ಕೊಂಡ್ವಿ ಅಲ್ಲೆಲ್ಲ ಕಡೆ ಒಂದೊಂದು ಚಿಕ್ಕ ಚಿಕ್ಕ ಮಳಿಗೆಗಳಾದ್ರೆ ಅಲ್ಲಿ ಇಲ್ಲಿವರೆಗೂ ಬರೋ ತಪ್ಪುತ್ತಲ್ಲ ಅಲ್ಲೇ ಕೊಂಡ್ಕೊಂತಾರೆ ಅಂತ ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಕಡೆ ಒಂದು ಮಳಿಗೆಗಳು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಅಂತಂದ್ರೆ ನಾವು ಬೆಳೆದಂತದ್ದು ನಮ್ಮ ಭಾಗದಲ್ಲೂ ಕೂಡ ನಮ್ಮ ಜನರಿಗೆ ಬರಬೇಕು ಅನ್ನುವಂತ ಉದ್ದೇಶದಿಂದ, ಯಾಕೆಂತಂದ್ರೆ ಸಂಸ್ಥೆಯ ಉದ್ದೇಶವೇ ಆ ರೀತಿ ಇದೆ. ತಳಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಹೆಚ್ಚೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥದ್ದು, ಮತ್ತೆ ಅದರ ಮಾರುಕಟ್ಟೆಯನ್ನು ಕೂಡ ಮಾಡುವಂಥದ್ದು. ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ಇಷ್ಟೆಲ್ಲ ಕೆಲಸವನ್ನು ಕೂಡ ಸದ್ದಿಲ್ಲದೆ ಮಾಡಿದೆ. ಎಲ್ಲೂ ಕೂಡ ಹೆಚ್ಚು ಪ್ರಚಾರವನ್ನು ತೆಗೆದುಕೊಳ್ಳಿಕ್ಕೆ ಹೋಗಿಲ್ಲ. ಅವ್ರ ಏನ್ ಕೆಲಸ, ಅವ್ರ ಉದ್ದೇಶ ಏನಿತ್ತೋ ಅದಕ್ಕೆ ಪೂರಕವಾಗಿ ಕೆಲಸವನ್ನ ಮಾಡಿರತಕ್ಕಂಥದ್ದು ಅನೇಕರಿಗೆ ಗೊತ್ತಿಲ್ಲ. ಇದು ನಮ್ಮ ಭಾಗದಲ್ಲಿ ಕೂಡ ಅನೇಕರಿಗೆ ಗೊತ್ತಿಲ್ಲ. ಆದ್ರೆ ಈ ಸುದ್ದಿ ದೆಹಲಿಯನ್ನ ತಲುಪಿದ್ದು ಹೇಗೆ? ನನಗೆ ಸರ್ ಈ ಅವಾರ್ಡ್ ಎಲ್ಲ ಇದೆ ಅಂತ ಗೊತ್ತಿಲ್ಲ ಸರ್. ನಾವು ಯಾವತ್ತು ಅವಾರ್ಡ್ ಇಂದ ಇವತ್ತವರೆಗೂ ಒಂದು ಯಾವ್ದು ಅವಾರ್ಡ್ ನ ಅಪ್ಲೈನೇ ಮಾಡಿಲ್ಲ ಸರ್ ಇಷ್ಟು ವರ್ಷದಲ್ಲಿ. ಅವರು ವಿಜ್ಞಾನಿಗಳು ಸರ್ ಗಂಗಾ ಪ್ರಸಾದ್ ಅಂತ, ಅವರು ಶಿವಮೊಗ್ಗದವರು. ನಾನು ಫೇಸ್ಬುಕ್ ಅಲ್ಲಿ ಇದ್ದಾರಂತೆ ಸರ್ ಅವರು. ನಾನು ಈ ತರ ಭತ್ತ ತಳಿಗಳು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಅದು ಕಟಾವು ಮಾಡೋದು, ಆ ತಳಿ ಅಕ್ಕಿ ನೆಲದ ಫೋಟೋಗಳನ್ನ ಫೇಸ್ಬುಕ್ ಅಲ್ಲಿ ಹಾಕ್ಬೇಕಿದ್ರೆ ಅವ್ರು ಗಮನಿಸ್ತಾ ಇದ್ರಂತೆ. ಈ ಅವಾರ್ಡ್ ಅವರಿಗೆ ಕಾಲ್ಫಾರ್ ಆದ ಗೊತ್ತಾಯ್ತಂತೆ. ಅವಾಗ ಯಾರಿಗೆ ಇದನ್ನ ಅವಾರ್ಡ್ ಗೆ ಅಪ್ಲೈ ಮಾಡಿಸ್ಬೇಕು ಅಂತ ತಕ್ಷಣ ನೆನಪಾಗಿ ನನ್ನ ನಂಬರ್ನ ಫೇಸ್ಬುಕ್ ಅಲ್ಲಿ ಕಲೆಕ್ಟ್ ಮಾಡಿ ಫೋನ್ ಮಾಡಿದ್ರು. ಈ ತರ ಒಂದು ಅವಾರ್ಡ್ ಇದೆ, ಈ ತರದ್ದು ನೀವೆಲ್ಲ ತುಂಬಾ ಕೆಲಸಗಳು ಮಾಡ್ತಾ ಇದ್ದೀರಾ ಮಾಡಿ ಅಂತ. ನಾನು ಇಲ್ಲ ಸರ್, ಈ ತರದ್ ಯಾವ್ದು ಅವಾರ್ಡ್ಗಳು ನಮ್ಗೆ ಇಷ್ಟ ಇಲ್ಲ, ಬೇಡ ಅಂತ ಅಂದಿಲ್ಲ. ನಿಮ್ ತರದವ್ರಿಗೆ ಕೊಡ್ಬೇಕು ಅವಾರ್ಡ್ ಅನ್ನ, ಅದಕ್ಕೋಸ್ಕರನೇ ಇದೊಂದು ಅವಾರ್ಡ್ ಮಾಡಿರೋದು, ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿಕೊಡಿ ಅಂತ ಅಂದ್ರು. ಆಮೇಲೆ ಅವರೇ ಅಪ್ಲಿಕೇಶನ್ ಕಳಿಸಿ ಅದನ್ನ ಕ್ರಾಸ್ ಚೆಕ್ ಮಾಡಿ ಅದೆಲ್ಲ ಸರಿ ಮಾಡಿ ಮತ್ತೆಲ್ಲ ಡೆಲ್ಲಿ ಕಳಿಸ್ಕೊಟ್ರು ಸರ್. ಕಳಿಸಿದ್ಮೇಲೆ ಡೆಲ್ಲಿಯಿಂದ ಒಂದು ಕಮಿಟಿ ಬಂತು, ಒಂದು ಟೀಮ್ ಬಂತು. ಕರ್ನಾಟಕದಲ್ಲೇ ಒಂದು ಕಮಿಟಿ ಫಾರ್ಮೇಶನ್ ಮಾಡಿದ್ರು. ಡೈರೆಕ್ಟರ್ ಆಫ್ ರಿಸರ್ಚ್, ನಮ್ಮ ಕಾರ್ಯಕೆರೆ ಕಾಲೇಜಿನ ಅಗ್ರಿಕಲ್ಚರ್ ಕಾಲೇಜ್ ಡೀನು, ಆ ತರದ್ದೆಲ್ಲ ಸೇರಿ ಸರ್ ಒಂದು 5 ಜನದ ಕಮಿಟಿ ಮಾಡಿ ನಾವು ದಾಖಲಾತಿಗಳನ್ನ ಕಳೆದ 10 ವರ್ಷ, ಕನಿಷ್ಠ 10 ವರ್ಷಗಳು ಸಂರಕ್ಷಣೆ ಆಗಿರ್ಬೇಕು ಸರ್. 1 ವರ್ಷಕ್ಕೆಲ್ಲ ಕೊಡಲ್ಲ ಸರ್ ಇದನ್ನ, ಮಿನಿಮಮ್ 10 ವರ್ಷ ಸಂರಕ್ಷಣೆ ಮಾಡಿರ್ಬೇಕು. ಅದಕ್ಕೆ ಪುರಾವೆಗಳು ಬೇಕು ಸರ್. ಅದೆಲ್ಲ ದಾಖಲಾತಿಗಳು ಪರಿಶೀಲನೆ ಮಾಡಿ ನಾವು ಸೀಡ್ ಕನ್ಸರ್ವ್ ಮಾಡತಕ್ಕಂಥ ಸ್ಯಾಂಪಲ್ಸ್ ನೋಡಿ ಫೀಲ್ಡ್ಗೆ ಹೋಗಿ ರೈತರೊಟ್ಟಿಗೆ ಎಲ್ಲ ಚರ್ಚೆ ಮಾಡಿ ರೈತರು ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಈ ತರದ್ದೆಲ್ಲ 1 ವರ್ಷದಿಂದ ಮಾಡ್ತಾ ಇದಾರೆ, ತಲೆ ತಂದು ಕೊಟ್ಟರು. ಆಮೇಲೆ ಇವರೇ ಕೊಂಡ್ಕೊಂತ ಇದಾರೆ, ಇದಕ್ಕೆ ಮಾರ್ಕೆಟ್ ಕೊಡಿಸ್ತಾರೆ. ಇವ್ರು ಇರೋದ್ರಿಂದ ನಾವು ಬೆಳೀತಾ ಇದೀವಿ. ಇವ್ರು ಮಾರ್ಕೆಟ್ ಕೊಡಿಸಿದ್ರೆ ನಾವು ಬೆಳೆಯಕ್ ಆಗಲ್ಲ ಸರ್ ನಮ್ಗೆ, ಯಾಕಂದ್ರೆ ಎಲ್ಲಿ ಮಾರ್ಬೇಕು ಅಂತ ಗೊತ್ತಿಲ್ಲ ನಮ್ಗೆ ಇದನ್ನ. ಹಾಗಾಗಿ ಇದನ್ನೆಲ್ಲ ಈ ತರದ ಪ್ರಯತ್ನ ಆಗ್ತಾ ಇದೆ ಅಂತ ಅವರೆಲ್ಲ ಹೇಳಿದ್ಮೇಲೆ ಅದನ್ನೆಲ್ಲ ದಾಖಲು ಮಾಡಿ ನಮ್ದು ರಾಗಿ ಕೆಲವು ರೈತರುಗಳು ಭೇಟಿಯಾದ್ರು. ರಾಗಿ ತುಂಬಾ ಇಷ್ಟ ಆಯ್ತು ಅವ್ರಿಗೆ, ಕಡಿಮೆ ಅವಧಿಯಲ್ಲಿ ಇಷ್ಟು ಒಳ್ಳೆ ಇಳುವರಿ ಬರ್ತಾ ಇದೆ ಅನ್ನೋಂಥದ್ದು. ಅದನ್ನೆಲ್ಲ ಗಮನಿಸಿ ಮತ್ತೆ ಸ್ಟೇಟ್ ಕಮಿಟಿನಲ್ಲಿ ಅದನ್ನ ರೆಕಮೆಂಡ್ ಮಾಡಿ ಸೆಂಟ್ರಲ್ ಕಮಿಟಿ ಅವರು ಕೂಡ ಅಪ್ರೂವಲ್ ಮಾಡಿ ಇದೊಂದು ಅವಾರ್ಡ್ ಆಯ್ತು ಸರ್. ಇದು ನಾವು ಬಯಸ್ತೇ ಬಂದಿರತಕ್ಕಂಥ ಒಂದು ಅವಾರ್ಡ್ ಸರ್ ಇದು. ಈಗ ದೆಹಲಿಗೆ ಹೋಗಿ ಪ್ರಶಸ್ತಿ ತೆಗೆದುಕೊಂಡಂತ ಸಂದರ್ಭದಲ್ಲಿ ಏನ್ ಅನಿಸ್ತು, ಯಾರೆಲ್ಲ ಇದ್ರು, ಯಾರು ಪುರಸ್ಕಾರ ಮಾಡಿದ್ರು ನಿಮ್ಗೆ ಸರ್? ಇದು ಈ ಅವಾರ್ಡ್ಗೆ ಕೇಂದ್ರ ಸರ್ಕಾರ ಎಷ್ಟು ಅಚ್ಚುಕಟ್ಟಾಗಿ ಇದೊಂದು ಕಾರ್ಯಕ್ರಮ ಮಾಡ್ತು ಅಂದ್ರೆ, ಮುಂಚೆ ಎಲ್ಲ ಸನ್ಮಾನ ಮಾಡೋದು ಅಂತಂದ್ರೆ ರೈತರನ್ನ ಕರೆಸೋರು, ಸುಮ್ನೆ ಒಂದು ಶಾಲು ಕಳಿಸೋರು, ಆ ತರ ಎಲ್ಲ ಸ್ವಲ್ಪ ಆಭಾಸನೂ ಆಗಿತ್ತಂತೆ ಕೆಲವು ಕೇಳಿದೆ ಸರ್, ಕೇಳ್ಪಟ್ಟಿದ್ದೀನಿ. ಈ ಸರಿ ಸರ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಅಗ್ರಿಕಲ್ಚರ್ ಕಾಲೇಜ್ ಕಾರ್ಯಕರ ಕಾಲೇಜ್ ನಮ್ಮ ಡೀನ್ ಸರ್ಗೆನೆ ಅದನ್ನ ಜವಾಬ್ದಾರಿ ಕೊಟ್ರು ಸರ್. ಸಂಸ್ಥೆ ಮತ್ತು ರೈತ ಸಮುದಾಯವನ್ನ ಕರ್ಕೊಂಡು ಬರಬೇಕು ಡೆಲ್ಲಿಗೆ ಅಂತ. ಇಡೀ ದೇಶದಲ್ಲಿ 6 ಸಂಸ್ಥೆಗೆ ಅಷ್ಟೇ ಅವಾರ್ಡ್ ಕೊಟ್ರು. ದಕ್ಷಿಣ ಭಾರತದಲ್ಲಿ ಕರ್ನಾಟಕ ನಮ್ದೊಂದೇ ಸರ್ ಇದ್ದಿದ್ದು. ಇದುವರೆಗೂ ಈ ಸಸ್ಯ ತಳಿ ಪ್ರಭೇದಗಳ ಸಂರಕ್ಷಣೆ ಕರ್ನಾಟಕ ಬಂದಿರತಕ್ಕಂಥ ಮೊದಲನೇ ಅವಾರ್ಡ್ ಸರ್ ಇದು. ಇದುವರೆಗೂ ಯಾವ ಸಂಸ್ಥೆಗೂ ಬಂದಿಲ್ಲ. ಇಂಡಿವಿಜುವಲ್ ಫಾರ್ಮರ್ಸ್ ಒಂದು 5-6 ಜನಕ್ಕೆ ಬಂದಿದೆ ಸರ್ ಅವಾರ್ಡ್, ಸಂಸ್ಥೆಗಳು ಬಂದಿರಲಿಲ್ಲ. ನಾವು ಇಲ್ಲಿಂದ ಹೋಗ್ಬೇಕಿದ್ರೆ ನಮ್ಮ ಸಂಸ್ಥೆಯವರು ಅಷ್ಟೇ ಹೋಗ್ಬಾರ್ದು ಅಂತ ದೃಷ್ಟಿಯಿಂದ ನಮ್ಮ ಸಂಸ್ಥೆ ಮಾರ್ಕೆಟಿಂಗ್ ಮಾಡೋ ಅಂತವ್ರು, ಅಲ್ಲಿ ಬೆಳೆಸ್ತಕ್ಕಂಥ ಸಿಬ್ಬಂದಿ ಮತ್ತು ನಮ್ಮ ರೈತರ ಗುಂಪಿನ ಅಧ್ಯಕ್ಷರು ಎಲ್ಲ ಇಡೀ ಸಮುದಾಯದ ಪಾರ್ಟಿಸಿಪೇಷನ್ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಆ ತರ ಸೆಲೆಕ್ಟ್ ಮಾಡಿ ನಾವಿಂದ 5 ಜನ ಹೋಗಿದ್ವಿ ಸರ್. 5 ಜನ ಪ್ಲಸ್ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಡೀನ್ ಸರ್, 6 ಜನ ಹೋಗಿದ್ವಿ ಸರ್. ತುಂಬಾ ವ್ಯವಸ್ಥಿತವಾದ ಕಾರ್ಯಕ್ರಮ ಸರ್, ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರು. ಪದ್ಮಶ್ರೀ ಪ್ರಶಸ್ತಿ ಆದ ನೆಕ್ಸ್ಟ್ ಡೇ ಅವಾರ್ಡ್ ಆಯ್ತು ಸರ್. ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆಯ ಮುಂದಿನ ಉದ್ದೇಶ ಮತ್ತೆ ಗುರಿಗಳು ಏನಿದ್ದಾವೆ ಸರ್? ನಾವು ಈಗ ಈ ಅವಾರ್ಡ್ ಬಂತಲ್ಲ ಸರ್, ಇದರಲ್ಲಿ ಅವಾರ್ಡ್ ಜೊತೆಗೆ ಒಂದು ಕ್ಯಾಶ್ ಅವಾರ್ಡ್ ಕೂಡ ಕೊಟ್ರು ಸರ್. 10 ಲಕ್ಷ ರೂಪಾಯಿ ಕ್ಯಾಶ್ ಅವಾರ್ಡ್ ಕೊಟ್ರು ಸರ್. ಆ ಹಣವನ್ನ ರೈತರಿಗೋಸ್ಕರನೇ ಬಳಸಬೇಕು ಅನ್ನೋ ದೃಷ್ಟಿಯಲ್ಲಿ ಅದನ್ನ ಈಗ ಒಂದು ಕಾರ್ಯಕ್ರಮಗಳು ರೂಪಿಸ್ತಾ ಇದೀವಿ ಸರ್. ಈಗ ಈ ತಳಿ ಏನು ಸಂರಕ್ಷಣೆ ಮಾಡ್ತಾ ಇದೀವಿ, ಇದರ ಕ್ಷೇತ್ರ ವಿಸ್ತರಣೆ ಇನ್ನೂ ಜಾಸ್ತಿ ಆಗಬೇಕು, ಈ ತಳಿನ ಫಿಸಿಕಲ್ ಪ್ಯೂರಿಟಿನ ಇನ್ನೂ ಚೆನ್ನಾಗಿ ಮಾಡಿ ಇಲಾಖೆ ಅಥವಾ ರಿಸರ್ಚ್ ಜೊತೆ ಟೈಅಪ್ ಮಾಡಿ ಇದು ಶುದ್ಧತೆ ಮಾಡಿ ಒಂದು ಜೀನ್ ಬ್ಯಾಂಕ್ ತರ ಮಾಡಿ ಇದನ್ನ ಸಂರಕ್ಷಣೆ ಮಾಡಬೇಕು. ತುಂಬಾ ವರ್ಷ ಇದು ತಳಿ ಕಣ್ಮರೆ ಆದ್ರೂ ಕೂಡ ಇದು ಸಿಗ್ಬೇಕು ನಮ್ಮ ಹತ್ರ ಅನ್ನೋ. ಆಮೇಲೆ ಮೂರನೇದು ಇದನ್ನ ಈ ಕೇಂದ್ರದ ಇದೇನು PPVFRE ಆಫೀಸ್ ಇದೆ ಇವ್ರದ್ದು, ಇವರು ಕೂಡ ಕನ್ಸರ್ವ್ ಮಾಡ್ತಾ ಇದ್ದಾರೆ ಸರ್. ಇದು ಕೂಡ ಈ ತಳಿಯನ್ನ ರಿಜಿಸ್ಟರ್ ಮಾಡಿಸ್ಬೇಕು ಸರ್ ಫಸ್ಟ್ ಅಲ್ಲಿ. ರಿಜಿಸ್ಟರ್ ಮಾಡಿಸಿ ತಳಿಯನ್ನ ಅವ್ರಿಗೆ ಕೊಟ್ರೆ ಅವ್ರು ಸುಮಾರು ವರ್ಷಗಳಿಂದ 50 ಆದ್ಮೇಲೆ ನಮ್ಮ ಯಾರೋ ನೆಕ್ಸ್ಟ್ ಮುಂದಿನ ತಲೆಮಾರಿನವ್ರಿಗೆ ತಳಿ ಬೇಕು ಅಂತಂದ್ರೆ ಆ ಸಂದರ್ಭದಲ್ಲಿ ನಾವು ಈ PPVFRE ಆಫೀಸಿಂದ ತಳಿ ತಂದು ಮತ್ತೆ ಬೆಳಿಬಹುದು ಸರ್. ಅದಕ್ಕೊಂದು ಅವಕಾಶ ಮಾಡ್ಕೋಬೇಕು ಅನ್ನೋಂಥದ್ದು. ಮತ್ತೆ ಅಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥ ಕೆಲವು ರೈತರ ಮಕ್ಕಳಿಗೆ ಈ ತರದ ಬಿತ್ತನೆ ಬೀಜ ಸಂರಕ್ಷಣೆ ಮಾರುಕಟ್ಟೆ ಇದರ ಕೆಲಸಗಳನ್ನು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೆಲಸಗಳು ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳು ನಂಬ್ಕೋಬೇಕು. ಮತ್ತೆ ಬಿತ್ತನೆ ಬೀಜಗಳನ್ನ ರೈತರಿಗೆ ವಿತರಣೆ ಮಾಡ್ಲಿಕ್ಕೆ ಶುದ್ಧತೆ ಮಾಡೋ ಅಂತದ್ದು ಈ ತರದ ಕೆಲಸಗಳಿಗೆ ಇದು ಹಣ ವಿನಿಯೋಗಿಸ್ಕೊಂಡು ಈಗಿರ್ತಕ್ಕಂಥ ಏರಿಯಾನ ಜಾಸ್ತಿ ಮಾಡಬೇಕು, ಪ್ರಚಾರ ಮಾಡಬೇಕು. ಆಮೇಲೆ ಈ ಭತ್ತಗಳನ್ನ ಬಳಕೆ ಬಗ್ಗೆ, ಭತ್ತ ಬೆಳೆಯೋದ್ರ ಬಗ್ಗೆ, ಈ ಅಕ್ಕಿ ಬಳಕೆ ಬಗ್ಗೆ ಹೆಚ್ಚು ವ್ಯಾಪಕವಾಗಿ ಪ್ರಚಾರ ಮಾಡಬೇಕು ಅಂತ. ಇದು ಬಳಕೆ ಜಾಸ್ತಿ ಆದ್ರೆ ರೈತರು ಬೆಳೀತಾರೆ ಸರ್. ರೈತರು ಬಳಕೆ ಜಾಸ್ತಿ ಆದ್ರೆ ರೈತರು ಬೆಳೆಯೋದಕ್ಕೆ ಮತ್ತೆ ಅಕ್ಕಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ಇದನ್ನ ಹೆಚ್ಚು ಮುಂದಿನ ದಿನಗಳಲ್ಲಿ ಮುಂದೆ ತಗೊಂಡೋಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಸಸ್ಯತಳಿ ಪ್ರಭೇದಗಳ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ನಿಮ್ಮ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ, ಸಂಸ್ಥೆ ಮಾಡ್ತಿರ್ತಕ್ಕಂಥ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಅದ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ಅಥವಾ ಅದರ ಒಂದು ಭಾಗವಾಗಬೇಕು ಅಂತ ಹೇಳಿ ಇನ್ನೂ ಹೆಚ್ಚೆಚ್ಚು ಮಾಹಿತಿ ಬೇಕು ಅಂತ ಹೇಳಿದ್ರೆ ಜಯಪ್ರಸಾದ್ ಅವರನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ ಸರ್? ನಮ್ದು ಆಫೀಸ್ ಇಲ್ಲೇನೆ ಹಾಸನ್ನಲ್ಲಿ RC ರೋಡ್ನಲ್ಲಿ ಅವನಿ ಆರ್ಗ್ಯಾನಿಕ್ ಪಕ್ಕದಲ್ಲಿ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ಅಂತ. ಅಲ್ಲಿಗೆ ಬರ್ಬೋದು ಸರ್ ರೈತರು, ಅಥವಾ ಯಾವ ರೈತರು ಕೂಡ ನಾನೇನು ಈ ತಳಿಗಳಿಂದ ಹೇಳಿದೆ ಈ ತಳಿ ಅಥವಾ ಇನ್ಯಾವುದರ ತಳಿಗಳು ಅವ್ರು ಬೆಳೀತಾ ಇದ್ವಿ ನಮಗೆ ಕಣ್ಮರೆ ಆಗಿದೆ ಅಂದ್ರೆ ನಮ್ಗೆ ಇಡೀ ದೇಶದ ತುಂಬಾ ನೆಟ್ವರ್ಕ್ ಇದೆ ಸರ್. ಇವಾಗ ಯಾವ ತಳಿಗಳನ್ನ ಯಾರ್ಯಾರು ಬೆಳೀತಾ ಇದ್ದಾರೆ, ಸಂರಕ್ಷಣೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಇರೋದ್ರಿಂದ ನಾವು ಈ ತಳಿ ಬೆಳೀತಾ ಇದ್ವಿ ಕಣ್ಮರೆ ಆಗಿದೆ ಈ ತಳಿ ಹುಡುಕೊಡಿ ನಾವು ಬೆಳಿತೀವಿ ಅಂತ ಅಂದ್ರೆ ಖಂಡಿತವಾಗ್ಲೂ ನಾವು ಸಪೋರ್ಟ್ ಮಾಡ್ತೀವಿ ಸರ್, ತರಿಸ್ಕೊಡತಕ್ಕಂಥ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ನನ್ನ ಸಂಪರ್ಕ ಮಾಡಿದ್ರೆ ಈ ರೈತರಿಗೆ ಈ ತರದ ತಳಿ ಸಂರಕ್ಷಣೆ ಸಂಬಂಧಪಟ್ಟಂಗೆ ಅಥವಾ ಮಾರ್ಕೆಟ್ ಸಂಬಂಧಪಟ್ಟಂಗೆ ನಾವು ಸಹಕರಿಸೋದಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ ಸರ್. ಫೋನ್ ನಂಬರ್ ಸರ್ ನಂದು 7020222 9999 7000. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ. 7022299 7000. ಒಳ್ಳೆದು ಜಯಪ್ರಸಾದ್ ಅವರೇ, ಕೇಂದ್ರ ಸರ್ಕಾರ ಕೊಡಮಾಡತಕ್ಕಂತಹ ಸಸ್ಯತಳಿ ಪ್ರಭೇದಗಳ ಸಂರಕ್ಷಣಾ ಪುರಸ್ಕಾರಕ್ಕೆ ಭಾಜನರಾಗಿರ್ತಕ್ಕಂತಹ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿ ತಾವು ಕೆಲಸವನ್ನ ಮಾಡ್ತಾ ಇದ್ದೀರಿ. ನಿಮ್ಮ ಕೆಲಸವನ್ನ ಗುರುತಿಸಿ ಕೇಂದ್ರ ಸರ್ಕಾರ ಈ ಒಂದು ಪುರಸ್ಕಾರವನ್ನ ನೀಡಿದೆ, ತಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಈ ಸಂಸ್ಥೆ ಮಾಡ್ತಾ ಇರತಕ್ಕಂತಹ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ಇವತ್ತು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೇಂದ್ರ ಸರ್ಕಾರದ ಸಸ್ಯತಳಿ ಪ್ರಭೇದಗಳ ಸಂರಕ್ಷಣಾ ಪುರಸ್ಕಾರಕ್ಕೆ ಪಾತ್ರವಾಗಿರುವ ಹಾಸನದ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿ ಬಿಸಿ ಜಯಪ್ರಸಾದ್ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನು ಕೇಳಿದರೆ, ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ಜೈಲು ಅಥವಾ 5 ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಹಿಂಗಕ್ಕ ಅವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡೋ. ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲು ಕೊಟ್ರೆ ಒಲ್ಲಂದ ಹಠ ಮಾಡ್ಲಿಕತ್ತದ? ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಎದಿ ಹಾಲಿನ ಜೊತೆಗೆ ಪೂರಕ ಆಹಾರ ಆರಂಭಿಸು. ಕೂಸಿಗೆ 2 ತುಂಬುವ ತನಕ ಎದಿ ಹಾಲು ಉಣಿಸ್ಬೇಕ್ವಾ? ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ. ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ಪುತ್ರ, ಲೋಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ ಜಮೀನಿನಲ್ಲಿ ಡ್ರಾಗನ್ ಫ್ರೂಟ್ 3600 ಸಿಸಿ ಐತೆ. ನರೇಗೆ ಇಲ್ಲದಿದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು.